ಬಹುದೇ ಹರಿ ನಿನ್ನ ಚರಣಗಳ. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ. ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಕನಕ ದೀಪ. ಶ್ರೋತೃ ಬಾಂಧವರೇ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಈಗ ರಾಯಭಾಗ ತಾಲೂಕಿನ ಮುಗಳಖೋಡದ ಮಹಾಲಿಂಗ ಹನುಮಂತ ಯಡವಣ್ಣವರ್ ಮತ್ತು ತಂಡದವರಿಂದ ಭಜನಾ ಪದ. ಕಾಯೋಚುಕಚಾರ ನೀನುಪಕಾರ, ಕಾಯೋಚುಕಚಾರ ನೀನುಪಕಾರ, ಮಾಯವೇ ದೂರ ಬಿಡ ಜನ ಗುಣಮಣಿಹಾರ, ಕಾಯೋ ಸುಖದಾರ ನೇನು ಪಕಾರ, ಕಾಯೋ ಸುಖದಾರ ನೇನು ಪಕಾರ. ತನು ಮೊವ ವಕೀಲೇಂದ್ರಿಯದ ಪರಿತಾಪ, ಧನದಾಸ್ಯ ಸುಜನರ ನಿಂದೆಯ ಲಾಪ, ವನಿತದೇ ರಾತಿ ಲೋಕ ಗತಿ ಅವಲೇಪ, ವನಿತದೇ ರಾತಿ ಲೋಕ ಗತಿ ಅವಲೇಪ, ಮನವಿಡಿದಳಲು ನನು ನಗೆ ಚಾಪ, ಕಾಯೋ ಸುಖದಾರ ನೇನು ಪಕಾರ, ಕಾಯೋ ಸುಖದಾರ ಹಲವು ವಿಷಯ ದೂಪ ಹಟಿಯೊಡಗೂಡಿ, ಕಲುಷ ರೂಪಿನ ಕರ್ಮವನ್ನು ಮಿಗೆ ಮಾಡಿ, ಕುಲ ಜಾತಿ ರೂಪು ಸಂಪದವನೇ ಬೇಡಿ, ಕುಲ ಜಾತಿ ರೂಪು ಸಂಪದವನೇ ಬೇಡಿ, ಸಲೆ ಬಾಧೆ ಬಡುವೇನ ಭವ ನೀ ನೋಡಿ, ಕಾಯೋ ಸುಖದಾರ ನೇನು ಪಕಾರ, ಕಾಯೋ ಸುಖದಾರ ನೇನು ಪಕಾರ. ಕರುಣಾ ಬುನಿದಿ ತೆರೆ ಮುಸಗುವ ಪಾಂಗ, ಗಿರಿರಾಜ ಸುಥೆ ವಿರಾಜಿಸುವ ಮಾಂಗ, ಶರಣ ಸಂಕುಲದ ಮನಸ ನಿಜ ಸಂಗ, ಶರಣ ಸಂಕುಲದ ಮನಸ ನಿಜ ಸಂಗ, ಪರಿಭವಯುತ ನೆಲೆ ಶಂಭುಲಿಂಗ, ಕಾಯೋ ಸುಖದಾರ ನೇನು ಪಕಾರ, ಕಾಯೋ ಸುಖದಾರ ನೇನು ಪಕಾರ, ಕಾಯೋ ಸುಖದಾರ ನೀನು ಪಕಾರ, ಕಾಯೋ ಸುಖದಾರ, ಕಾಯೋ ಸುಖದಾರ, ಕಾಯೋ ಸುಖದಾರ ನೀನು ಪಕಾರ. ನೋಡಲಾಗದೆ ದೇವಾನೆ, ನೋಡಲಾಗದೆ ನೋಡಲಾಗದೆ ದೇವಾನೆ, ನೋಡಲಾಗ ಹದ್ಯ